ಈ ದ್ವಿದಳ ಧಾನ್ಯ ಬೆಳೆಗಳಿಗೆ ಈ ಜೀವಾಣು ಗೊಬ್ಬರಗಳನ್ನ ಬಳಕೆ ಮಾಡೋದು ಇವಾಗ ಸಾಮಾನ್ಯವಾಗಿ ಗೊತ್ತಾಗ್ಬಿಟ್ಟಿದೆ. ರೈಸೋಬಿಯಂ ಅನ್ನೋ ಕಲ್ಚರ್ನ ಅವರು ಬಳಕೆ ಮಾಡ್ತಾರೆ. ರಾಗಿನಲ್ಲೂ ಸಹ ನಾವು ಈ ಜೀವಾಣು ಗೊಬ್ಬರವನ್ನ ಬಳಕೆ ಮಾಡಬಹುದು. ಅಜೋಸ್ಪರ್ಲಮ್ ಬ್ರಾಸಿಲೆನ್ಸ್ ಎಂಬ ಜೀವಾಣು ಗೊಬ್ಬರವನ್ನ ಬಳಕೆ ಮಾಡೋದ್ರಿಂದ ನಾವು ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕ ಒದಗಿಸತಕ್ಕಂತ ಗೊಬ್ಬರವನ್ನ ನಾವು ಕಡಿಮೆ ಮಾಡ್ಕೋಬಹುದು, ಹಾಗೂ ಹೆಚ್ಚಿನ ಇಳುವರಿಯನ್ನ ಪಡಿಬಹುದು. ಇದಲ್ದಲೇನೆ ಈ ರಂಜಕ ಕರಗಿಸ್ತಕ್ಕಂತ ಗೊಬ್ಬರ ಇದೆ, ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ, PSB ಅಂತ ಕರಿತೇವೆ, ಇದನ್ನು ಸಹ ನಾವು ಬಳಕೆ ಮಾಡಬಹುದು. ಅದಲ್ದಲೇ ಆಸ್ಪರ್ಜಿಲ್ಲಸ್ ಅಮೂರಿ ಎಂಬ ಜೀವಾಣು ಗೊಬ್ಬರ ಇದೆ, ಅದನ್ನು ಸಹಿತ ನಾವು ಬಳಸೋದ್ರಿಂದ ರಂಜಕ ಏನು ಭೂಮಿನಲ್ಲಿ ಬಂಧಿತವಾಗಿರ್ತದೆ ಅದನ್ನ ಅದು ಕರಗಿಸಿ ಬೆಳೆಗಳಿಗೆ ಒದಗಿಸೋ ಹಾಗೆ ಮಾಡೋದ್ರಿಂದ ನಾವು ಇದರಿಂದ ಹೆಚ್ಚಿನ ಇಳುವರಿಯನ್ನ ಪಡಿಬಹುದು. ಇದನ್ನ 10-15% ಇಳುವರಿಯನ್ನು ಈ ಹೆಚ್ಚಿಗೆ ಮಾಡ್ಕೋಬಹುದು. ಇವುಗಳನ್ನ ಬೀಜಕ್ಕೆ ಪ್ರತಿ KG ಬೀಜಕ್ಕೆ 25 ಗ್ರಾಂನಂತೆ ಹಾಕ್ಬೋದು, ಅಥವಾ ನಾವು ಕಾಂಪೋಸ್ಟ್ ಜೊತೆ ಮಿಕ್ಸ್ ಮಾಡಿ ಹಾಕ್ತೀವಿ ಅಂದ್ರೆ 1 ಟನ್ ಕಾಂಪೋಸ್ಟ್ಗೆ 2 KG ಈ ಜೀವಾಣು ಗೊಬ್ಬರಗಳನ್ನ ಬೆರೆಸಿ ನಾವು ಭೂಮಿಗೆ ಹಾಕೋದ್ರಿಂದ ನಮಗೆ ಹೆಚ್ಚಿನ ಪ್ರಯೋಜನವನ್ನ ಪಡ್ಕೋಬಹುದು. ಇನ್ನು ಅಂತರ ಬೇಸಾಯ ಮತ್ತು ಕಳೆ ನಿಯಂತ್ರಣವನ್ನು ಹೇಗೆ ಕೈಗೊಳ್ಬೇಕಾಗತ್ತೆ ಅಂತೇಳಿ? ಅಂತರ ಬೇಸಾಯ ಎಲ್ಲಾ ಬೆಳೆನಲ್ಲೂ ನಾವು ಮಾಡಲೇಬೇಕು. ಯಾಕೆ ಅಂದ್ರೆ ನಾವು ಬೆಳೆ ಬಿತ್ತನೆ ಆದ ನಂತರ ನಾವು ಮತ್ತೆ ಕಳೆಗಳ ನಿರ್ವಹಣೆ ಮಾಡಬೇಕು, ಭೂಮಿಯನ್ನ ಸಡಿಲ ಮಾಡಬೇಕು, ಬೇರುಗಳಿಗೆ ಗಾಳಿಯ ಕೊರತೆಯನ್ನ ನೀಗಿಸ್ಬೇಕಪ್ಪ ಅಂದ್ರೆ ಅಂತರ ಬೇಸಾಯವನ್ನು ನಾವು ಬಿತ್ತಿದ 2 ವಾರಗಳ ನಂತರ ಅಥವಾ ನಾಟಿ ಮಾಡಿದ ಬೆಳೆಯಲ್ಲಿ 2-3 ವಾರಗಳ ನಂತರ ನಾವು ಮಧ್ಯಾಂತರ ಬೇಸಾಯವನ್ನ ಕೈಗೊಳ್ಳಬಹುದು. ಈ ಕುಂಟೆ ಹಾಯಿಸುವುದರಿಂದ ಏನಾಗ್ತದೆ, ನಡುವೆ ಈ ಸಾಲುಗಳ ನಡುವೆ ಇರತಕ್ಕಂತಹ ಸಾಕಷ್ಟು ಕಳೆಗಳನ್ನ ನಾವು ನಿರ್ಮಾಣ ಮಾಡಬಹುದು. ಅದಲ್ದಲ್ಲೇ ಈ ಬೆಳೆಗೆ ಗಾಳಿ ಕೊರತೆಯನ್ನು ನೀಗಿಸಬಹುದು, ಭೂಮಿ ಸಡಿಲ ಆಗೋದ್ರಿಂದ ಗಾಳಿ ಕೊರತೆಯನ್ನು ಸಹಿತ ನೀಗಿಸಬಹುದು. ಅಲ್ದಲ್ಲೇ ಏನ್ ಮಾಡುತ್ತೆ ಅಂತಂದ್ರೆ ಈ ಒಂದು ಮಣ್ಣಿನ ಹೊದಿಕೆ ಆಗೋ ತರ ಆಗ್ತದೆ, ಇದರಿಂದ ಭೂಮಿಯಿಂದ ಆವಿಯಾಗಿ ಹೋಗ್ತಕ್ಕಂಥ ನೀರನ್ನು ಸಹ ಸ್ವಲ್ಪ ಮಟ್ಟಿಗೆ ನಾವು ತಡೆಗಟ್ಟಬಹುದು. ಇದರಿಂದ ಬೆಳೆ ಮಳೆಯ ನೀರಿನ ಕೊರತೆಯನ್ನು ಸಹ ಸಾಕಷ್ಟು ಮಟ್ಟಿಗೆ ನೀಗಿಸೋದಕ್ಕೆ ಸಹಾಯ. ಮತ್ತೆ ಕಳೆ ನಿಯಂತ್ರಣಗಳನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಕಳೆ ನಿಯಂತ್ರಣವನ್ನ ಮಾಡೋದು ಅಂತಂದ್ರೆ 1-2 ಬಾರಿ ನಾವು ಮಧ್ಯಾಂತರ ಬೇಸಾಯವನ್ನ ಕೈಗೊಂಡು ಅದು ಕುಂಟೆ ಹಾಯಿಸಿ ನಂತರ 1 ಬಾರಿ ಕೈ ಕಳೆ ಮಾಡೋದ್ರಿಂದ ಈ ಕಳೆಗಳ ನಿರ್ಮಾಣ ಮಾಡಬಹುದು. ಯಾವಾಗ್ಲೂ ನಾವು ಗಮನದಲ್ಲಿಡಬೇಕು, ಮೊದಲ 30-40 ದಿವಸದವರೆಗೂ ಕಳೆಗಳಿಲ್ದಾಗಿ ನೋಡ್ಕೊಳ್ಳೋದು ಬಹಳ ಮುಖ್ಯ. ಯಾವುದೇ ಬೆಳೆ ಆಗಲಿ ಅದು ರಾಗಿ ಬೆಳೆನೂ ಹೊರತಲ್ಲ, ರಾಗಿ ಬೆಳೆಂದು ಅದಕ್ಕೇನು ಹೊರತಲ್ಲ. ಅಲ್ದಲ್ಲದೆ ಹೆಚ್ಚು ನಮಗೆ ಇಳುವರಿ ನಷ್ಟ ಆಗೋದು ಈ ಸಮಯದಲ್ಲಿ ಕಳೆಗಳಿದ್ರೆ. ರಾಗಿ ಒಂದ್ಸಲ ಚೆನ್ನಾಗಿ ಬೆಳೆದ್ಮೇಲೆ ಈ ಕಳೆಗಳನ್ನ ದಮನ ಮಾಡೋದಕ್ಕೆ ಶಕ್ತಿ ಬರುತ್ತೆ. ಆದ್ದರಿಂದ ನಾವು ಮೊದಲ 35-40 ದಿವಸದವರೆಗೂ ಕಳೆಗಳಿಲ್ದಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಇವತ್ತು ಈ ಕಳೆ ತೆಗೆಯೋದಕ್ಕೆ ಕೆಲಸಗಾರರ ಕೊರತೆ ಇದೆ ನಮ್ಮಲ್ಲಿ. ಹೌದು, ಇದಕ್ಕೇನಾದರೂ ಈ ಕಳೆನಾಶಕಗಳನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ರಾಗಿ ಬೆಳೆನಲ್ಲಿ? ಖಂಡಿತ, ಎಲ್ಲಾ ಬೆಳೆನಲ್ಲೂ ಈಗ ರೈತರು ಈ ಕಳೆನಾಶಕಗಳ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಭತ್ತದಲ್ಲಿ ಮಾಡ್ತಾ ಇದ್ದಾರೆ, ಮುಸ್ಕಿನ ಜೋಳದಲ್ಲಿ ಮಾಡ್ತಾ ಇದ್ದಾರೆ, ಜೋಳದಲ್ಲಿ ಮಾಡ್ತಾ ಇದ್ದಾರೆ. ಈಗ ಆಳುಗಳ ಅಭಾವ ಅದರಲ್ಲೂ ಈ ಲೋ ವ್ಯಾಲಿ ಕ್ರಾಪ್ಸ್ ರಾಗಿ ಅಂತ ಬೆಳೆನಲ್ಲಿ ಇದು ಬಹಳ ಮುಖ್ಯ ಆಗಿದೆ. ಯಾಕೆಂದ್ರೆ ಈ ಬೆಳೆಗೆ ನಾವು ಹೆಚ್ಚು ಖರ್ಚು ಮಾಡೋದಕ್ಕೆ ಕಷ್ಟ ಆಗ್ತದೆ, ಆದ್ರಿಂದ ನಾವು ಮಾಡಬಹುದು. ಇದಕ್ಕೆ ನಾವು ಐಸೋಪುಟ್ರಾನ್ ಎಂಬ ಕಳೆನಾಶಕವನ್ನ ಸುಮಾರು 0.5 KG ಅಥವಾ 665 ಗ್ರಾಂ ಕಳೆನಾಶಕವನ್ನ ನಾವು 750 ಲೀಟರ್ ನೀರಿನಲ್ಲಿ ಕರಗಿಸಿ ಭೂಮಿ ಮೇಲೆ ಬಿತ್ತನೆ ದಿವಸ ಅಥವಾ ಬಿತ್ತನೆ ಮಾರನೇ ದಿವಸ ಸಮನಾಗಿ ಸಿಂಪಡಣೆ ಮಾಡೋದ್ರಿಂದ ನಾವು ಬೀಜದಿಂದ ಪ್ರಸಾರ ಆಗ್ತಕ್ಕಂಥ ಕಳೆಗಳನ್ನ ನಾವು ಸಾಕಷ್ಟು ಮಟ್ಟಿಗೆ ಹತೋಟಿ ಮಾಡಬಹುದು. ಈ ನಾಟಿ ಮಾಡಿದ ಬೆಳೆನಲ್ಲಿ ನೀರಾವರಿ ಬೆಳೆನಲ್ಲಿ ಬ್ಯೂಟಾಕ್ಲೋರ್ ಎಂಬ ಕಳೆನಾಶಕವನ್ನ 1.5 KG ಪ್ರತಿ ಹೆಕ್ಟೇರ್ಗೆ ನಾವು ನಾಟಿ ಮಾಡಿದ 3ನೇ ದಿವಸ ಅಥವಾ ಆಕ್ಸಿಫ್ಲೋರೋಫಿನ್ ಎಂಬ ಕಳೆನಾಶಕವನ್ನ 0.1 ಲೀಟರ್ ಆಕ್ಟಿವ್ ಇಂಗ್ರೀಡಿಯಂಟ್ ಪ್ರತಿ ಹೆಕ್ಟೇರ್ಗೆ ಅಂದ್ರೆ 425 ml ಪ್ರತಿ ಹೆಕ್ಟೇರ್ಗೆ 750 ಲೀಟರ್ ನೀರಿನಲ್ಲಿ ಕರಗಿಸಿ ನಾವು ಭೂಮಿ ಮೇಲೆ ಸಮನಾಗಿ ಸಿಂಪಡಣೆ ಮಾಡೋದ್ರಿಂದ ನಾವು ಬೀಜದಿಂದ ಪ್ರಸಾರ ಆಗ್ತಕ್ಕಂಥ ಕಳೆಗಳನ್ನ ಹತೋಟಿ ಮಾಡಬಹುದು. ಇದಲ್ದಲ್ಲೇ ಈ 2,4-D ಎಂಬ ಕಳೆನಾಶಕವನ್ನು ಸಹ ನಾವು ನಾಟಿ ಮಾಡಿದ 15-20 ದಿವಸದಲ್ಲಿ ಅಥವಾ ಬಿತ್ತನೆ ಮಾಡಿದ 15-20 ದಿವಸದಲ್ಲಿ ಈ ಸೊಪ್ಪಿನ ಕಳೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಇದನ್ನ 1 KG ಕಳೆನಾಶಕವನ್ನ 750 ಲೀಟರ್ ನೀರಿನಲ್ಲಿ ಕರಗಿಸಿ ಅದನ್ನ 15-20 ದಿವಸದ ನಂತರ ಬಿತ್ತಿದ ಅಥವಾ ನಾಟಿ ಮಾಡಿದ 15-20 ದಿವಸ ನಂತರ ಕಳೆ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಹೆಚ್ಚಿನ ಕಳೆ ನಿಯಂತ್ರಣವನ್ನು ನಾವು ಪಡೆಯ. ರೈತ ಬಾಂಧವರೇ, ತಮಗೆ ಈ ರಾಗಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಇ ಜಿ ಅಶೋಕ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9341-23-25-10. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9341-23-25-10. ತುಂಬ ಸಂತೋಷ ಡಾಕ್ಟರ್ ಅಶೋಕ್ ಅವರ ತಾವಿದವರೆಗೂ, ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ರಾಗಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಜಗದೀಶ್ ಅವರ. ಕೃಷಿರಂಗದಲ್ಲಿ ಇದುವರೆಗೂ ರಾಗಿ ತಳಿ ಮತ್ತು ರಾಗಿ ಬೆಳೆ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಇ ಜಿ ಅಶೋಕ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್. ಕಾರ್ಯಕ್ರಮ ಬೆಂಗಳೂರು ಮುಖ್ಯವಾಹಿನಿಯಿಂದ ಪ್ರಸಾರವಾಯಿತು. ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kHz. ಸಮಯ 6:01:10. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು ಈಗ. ಇನ್ನು ಮುಂದೆ 6:30 ಅವಲೋಕನ ಪ್ರಸಾರವಾಗುವುದು. 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಕಾರ್ಯಕ್ರಮ ಎಫ್ಎಂ ರೇನ್ಬೋದಿಂದ, 7:45 ಚಿತ್ರಗೀತೆಗಳು, 9:05 ಕ್ರೀಡಾಲೋಕ. ಇಂದಿನ ಕ್ರೀಡಾಲೋಕದಲ್ಲಿ ಕರ್ನಾಟಕ ಮಹಿಳಾ ಹಾಕಿ ತಂಡಕ್ಕೆ ರಾಷ್ಟೀಯ ಚಾಂಪಿಯನ್ಶಿಪ್ನಲ್ಲಿ ರನ್ನರ್ಅಪ್ ಸ್ಥಾನ. ತಂಡದ ಆದಿರ ಮತ್ತು ಶೈನಾ ತಂಗಮ್ಮ ಅವರೊಂದಿಗೆ ಸಂದರ್ಶನ. ಬೆಂಗಳೂರಿನಲ್ಲಿ ರಾಜ್ಯ ಮಿನಿ ಒಲಿಂಪಿಕ್ಸ್. ಹಾಗೆ ನಿಖತ್ ಜರೀನ್ಗೆ ವಿಶ್ವ ಬಾಕ್ಸಿಂಗ್ನಲ್ಲಿ ಚಿನ್ನದ ಪದಕ. ಕಾರ್ಯಕ್ರಮ ಪ್ರಸ್ತುತಿ ಪಿಎಂ ಜಗದೀಶ್. ಈ ರಾತ್ರಿ 9:30 ರಾಷ್ಟೀಯ ಭಾಷಣ ಕಾರ್ಯಕ್ರಮವಿದೆ, ದೆಹಲಿ ಕೇಂದ್ರದ ಸಹಪ್ರಸಾರ. 10:05 ರಂಗನಾಟಕ ಹದ್ದು ಮೀರಿದ ಹಾದಿ, ರಚನೆ ಪ್ರಸನ್ನ, ಪ್ರಸ್ತುತಿ ಹೆಗ್ಗೋಡಿನ ನೀನಾಸಂ ಸಂಸ್ಥೆ. ಆನಂತರ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇನ್ನು ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ನಾಳೆ ಬೆಳಿಗ್ಗೆ 6:05 ಚಿಂತನ, ಈರಯ್ಯ ಕಿಲ್ಲೇದಾರ್ ಅವರಿಂದ ಧಾರವಾಡ ಕೇಂದ್ರದ ಕೊಡುಗೆ. 6:20 ಶುಭೋದಯ ಕರ್ನಾಟಕ ಭಕ್ತಿಗೀತೆ, 6:45 ಹೆಲ್ತ್ ಸೂತ್ರ ಡಾಕ್ಟರ್ ಶಾಂತಾ ರಾಧಾಕೃಷ್ಣ ಅವರಿಂದ, 6:50 ರೈತರಿಗೆ ಸಲಹೆ, 7:15 ಭಾವಗೀತೆ, 7:45 ನಿತ್ಯ ವಿಜ್ಞಾನ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂಎಸ್ ಸುರೇಶ್, ನಿರ್ಮಾಣ ಸುಮಂಗಲ ಎಸ್ ಮೊಮಿಗಟ್ಟಿ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ.